ನೀರನ್ನ ಕೃಷ್ಣಾ ನದಿಯಿಂದ ತಂದಿನಿ ಅಂತ ಹೇಳಿ ಹೇಳ್ತಾ ಇದ್ದೀರಿ, ಯಾವಾಗ ಇದು ನೀರಾವರಿ ವ್ಯವಸ್ಥೆ ಆಯ್ತು ಮತ್ತೆ ಯಾವ ರೀತಿ ನೀವು ವ್ಯವಸ್ಥೆ ಮಾಡ್ಕೊಂಡ್ರಿ, ನೀವು ಸ್ವಂತ ಮಾಡ್ಕೊಂಡ್ರು ಅಥವಾ ಇದನ್ನ ಲೋನ್ ತಗೊಂಡು ಮತ್ತೆ ಯಾರ ಕಡೆಯಿಂದ ಒಂದು ಹಣಕಾಸಿನ ನೆರವು ತಗೊಂಡು ಮಾಡ್ಕೊಂಡ್ರು, ಹೆಂಗ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ. ನಮ್ಮ ಜಿಬಿ ಅಂತ ಕರೀತಾರೆ ನಮ್ಮ ನಂದಿ ಶುಗರ್ ಫ್ಯಾಕ್ಟರಿ ಒಳಗ, ಅಲ್ಲಿ ನಮ್ಮ ಇಡೀವಂತ ಬ್ಯಾಂಕ್ಗಳು ಎಲ್ಲ SBI ಆಗಲಿ ಸಿಂಡಿಕೇಟ್ ಆಗಲಿ ಕೆಲವು ಎಲ್ಲ ಬ್ಯಾಂಕ್ಗಳು ಅಲ್ಲಿ ಜಿಬಿ ಮೀಟಿಂಗ್ಗೆ ಬಂದಿದ್ರು, ಎಲ್ಲ ರೈತರಿಗೆ ಮಾಹಿತಿ ಕೊಡಕತ್ತಿದ್ರು. ಆಗ ನಮ್ಮದು ಇಷ್ಟು ಜಮೀನು ಐತಿ, ನಾವು ನಮ್ಮ SBI ಕೋಲಾರ ಬ್ಯಾಂಕ್ನವ್ರು ಅವಾಗ ಏನೂ ಪರ್ಸೆಂಟೇಜ್ ತುಂಬಿಸ್ಕೊಳ್ಳಾರ್ದ ಅವಾಗ ನಮಗೆ ಲೋನ್ ಕೊಟ್ಟರು 18 ವರ್ಷದಿಂದ. ಅವ್ರು ಏನು ಲೋನ್ ಕೊಟ್ಟರು ಆ ಲೋನ್ದಿಂದ ನಾವು ಅವ್ರು ಭಾಳ ಸಹಾಯ ಮಾಡಿದ್ರು. 4 ಮಂದಿ ರೈತರು ಒಂದೇ ಹರಿಯಾಗಿ 4 ಮಂದಿ ರೈತರು ಕೂಡ್ತೇವೆ ಬಂದಿವು. ಸದಪ್ಪ ಅಪ್ಪಣ್ಣ ನಾಯ್ಕ ದೇವಪುರದವರು, ಪಂಡಪ್ಪ ಈಶ್ವರಪ್ಪ ಮರನೂರವರು, ಶೇಖಪ್ಪ ಬಸಪ್ಪ ಸಿದ್ದರೆಡ್ಡಿ ಅವರು, ಹನುಮಂತ ಈರಪ್ಪ ಸಿದ್ದರೆಡ್ಡಿ ಅವರು, 4 ಮಂದಿ ರೈತರು ಕೂಡಿ ನಮ್ಮೂರಿಗೆ ಒಟ್ಟ ನೀರಿಲ್ಲ, ಇದೊಂದು ಏನರ ಮಾಡಿ SBI ಅವರು ಸಹಾಯ ಮಾಡ್ಯಾರು, ಇದಕ್ಕೆ ಇದನ್ನು ತಂದೆ ಬಿಡು ಅಂತ ಒಟ್ಟರು ಕೂಡಿ ಒಂದು ಸಂಘಟನೆ ಆಗಿ ದೇವ್ರಿಗೆನ್ನೂರದಿಂದ ಅಲ್ಲೇ ದೇವ್ರಿಗೆನ್ನೂರು ರೈತರು ನಮಗೆ ಬರು ಮುಂದೆ ಯಾರು ತೊಂದರೆ ಮಾಡಲಿಲ್ಲ. ಅವಾಗ ಇಲ್ಲಿಂದ ನದಿದಿಂದ ನೀರು ಹೊಯ್ತಾರ ಅಂದ್ರೆ ಇವರು ಒಳ್ಳೆ ರೈತರು ಅದಾರು, ಇವರು ಒಳ್ಳೆ ಮಾಡ್ಕೊಳ್ಳಿ ಎತ್ಕೇಶಿಂದ ಅಲ್ಲಿ ನಮ್ಮ ಬಾಂಧವರು ಎಲ್ಲ ಭೇದ ಭಾವ ಇರಲಾರ್ದ ನಮಗೆ ಆ ನದಿದಿಂದ ನಮಗೆ ಎಲ್ಲ ಭೂಮಿಯಲ್ಲಿ ಪೈಪ್ ಲೈನ್ ಹಾಸ್ಕೊಂಡು ಬರಾಕ ಅಷ್ಟೇ ನಮಗೆ ಸ್ವಾಗತ ಮಾಡಿದರು. ಎಲ್ಲ ನಾವು ಅವ್ರ ತಕ್ಕ ನಡ್ಕೊಂಡಿವು, ಭಾಳ ಸಹಾಯ ಮಾಡಿದರು ಅಲ್ಲಿ. ಈಗ ನಮ್ಮ 15 ವರ್ಷ ನಮ್ಮ ಶಾಸಕರಾದಂಥ MB ಪಾಟೀಲ್ ಸಾಹೇಬರು ಬಂದ ಬೆಳಕ ಈಗ ನದಿಗೆ ಹೋಗಲಾರ್ದ ನಮಗೆ ಕೌಲಿ ಮುಖಾಂತರ ನಮ್ಮ ಜಿಲ್ಲೆದಾಗ 5 ತಾಲೂಕದಾಗ ನೀರಾವರಿ ಮಾಡಿಕೊಟ್ರು. ಈಗ ನಮಗೆ ತೆಳಗು ನೀರು ಐತಿ ಮತ್ತು ಮ್ಯಾಗೂ ನೀರು ಐತಿ ಎರಡೂ ಕಡೆ ಸಾಹೇಬರು. ಇದೊಂದು ನಮ್ಮ ಜಿಲ್ಲೆದಾಗ ಇದಂತ ದೊಡ್ಡ ಒಂದು ಕೊಡುಗೆ ಮಾಡಿಕೊಟ್ರು. ಈಗ ನೀರನ್ನ ನೀವು ತಂದ್ರಿ, ಅದರಿಂದ ಕಬ್ಬಿನ ಕೃಷಿಯನ್ನ ಮಾಡ್ತಾ ಇದ್ದೀರಿ. ನೀರನ್ನ ಬಳಸೋದು ಕೂಡ ಬಹಳ ಮುಖ್ಯದ. ತಾವು ಹೇಳಿದ್ರಿ ಈಗ ರೌದಿ ಸುಡೋದನ್ನ ನಾವು ಬಂದ್ ಮಾಡಿವಿ, ಅದನ್ನ ಅದ್ರ ಬಗ್ಗೆ ಕೂಡ ತಾವು ಬಹಳಷ್ಟು ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ಅದ್ರ ಜೊತೆಗೆ ನೀರು ಬಳಸುವಂತಹ ಒಂದು ಸಂದರ್ಭ ಏನಿರ್ತದಲ್ಲ, ಬಹಳ ಸಮರ್ಥವಾಗಿ ನಾವು ಬಹಳ ಕಾಳಜಿಪೂರ್ವಕವಾಗಿ ನೀರನ್ನ ಬಳಸಬೇಕಾಗ್ತದೆ, ಇಲ್ಲಪ್ಪ ಅಂತಂದ್ರೆ ಭೂಮಿಗಳು ಕೆಟ್ಟ ಹೋಗ್ತಾವ. ಸುಮಾರು ವರ್ಷಗಳಿಂದ ನೀವು ನೀರಾವರಿ ಮಾಡ್ತಾ ಇದ್ದೀರಿ, ಯಾವ ರೀತಿಯಾದಂತಹ ಒಂದು ಕಾಳಜಿ ತಗೊಂಡಿರ್ತಾವ? ಸರ್, ಭೂಮಿಗೆ ನೀರು ಹಾಸೋಕ್ಕಿಂತ ಮೊದಲು ಹೋಗಿ ನಾವು ಭೂಮಿಯಲ್ಲಿ ಇಳಿಬೇಕು. ಈ ಭೂಮಿ ನೀರಿಗೆ ಬಂದೈತೋ ಇಲ್ಲೋ 3 ಇಂಚರ 2 ಇಂಚರ ಭೂಮಿ ಹಡ್ಡಿ ನೋಡ್ಬೇಕು. ನಾವು ಎಷ್ಟು ದಿನಕ್ಕೆ ಇದಕ್ಕೆ ನೀರು ಕೊಟ್ಟರೆ ಇದು ಎಷ್ಟು ದಿನಕ್ಕೆ ನೀರು ಕುಡಿತೈತದ್ದು ಮೊದಲು ನಮ್ಮ ರೈತರಲ್ಲಿ ಅನುಭವ ಬೇಕು. ಇದು ನೀರಿಗೆ ಬಂದೈತೋ ಇದನ್ನ ನೀರು ಹಚ್ಚಬೇಕು ಹಚ್ಚಬಾರದು ಅನ್ನೋದು ಮನುಷ್ಯನಲ್ಲಿ ವಿಚಾರ ಬೇಕಾದ್ರು ಅಂದ್ರೆ ವಿಚಾರ ಅಂದ್ರೆ ಈ ಭೂಮಿಗೆ ನೀವು ಪದ ಪದ ದಿನ ಒಂದು ನೀರು ಬಿಟ್ಟರು ಅದು ಕುಡಿಯಂತ ಸಾಮರ್ಥ್ಯ ಇರಂಗಿಲ್ಲ. ಭೂಮಿಯಲ್ಲಿ ನೀರು ಕಟ್ಟಬೇಕಾದ್ರೆ ಯಾವ ಬೆಳಿಗ್ಗೆ ಯಾವಾಗ ನೀರು ಕಟ್ಟ ಕಬ್ಬಿಗೆ ನೀವು ಹೆಚ್ಚಿಗೆ ಮಾಡಿದ್ರೆ ನಡೀಬಹುದು. ಈಗ ಚಿಲ್ಲರ್ ಈಗ ಮೆಕ್ಕೆಜೋಳ ಗೋಧಿ ಹಾಕ್ತೀವಿ ಅವಕ್ಕೂ ನೀವು ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ನೆಡ ಅದು 4 ದಿನಕ್ಕೊಮ್ಮೆ ಹಾಸ್ಕೊಳ್ಳುವಂತ ಪರಿಸ್ಥಿತಿ ಬರ್ತೈತಿ. ಉಳ್ಳಾಗಡ್ಡಿಗೆ ಬರ್ತೈತಿ ಉಳ್ಳಾಗಡ್ಡಿಗೆ ಈಗ ಮೇ ಏಪ್ರಿಲ್ದಾಗ ನಾವು ತೆಗಿತೀವಿ ನಾಟಿ ಮಾಡಿರ್ತೀವಿ ಅವಾಗ ಏನ್ ಮಾಡ್ಬೇಕು 4 ದಿನಕ್ಕೊಮ್ಮೆ ಬಿಸಿಲ ಮತ್ತ ಹವಾಮಾನದು ಬಹಳ ಮುಖ್ಯ ಇರ್ತೈತಿ ಸರ್. ನೀರು ಕೊಡುಕಿತ್ತ ಮೊದಲು ಈಗ ಹವಾ ಬಂದಿರ್ತೈತಿಲ್ಲ ಆ ಹವಕ್ಕ ಆ ಭೂಮಿಗೆ ಒಂದು ಅಂತರ ಒಂದು ಶಕ್ತಿ ಇರ್ತೈತಿ ಅಲ್ಲಿ ಏನ್ರಿ. ಅದಕ್ಕಾಗಿ ಅವಾಗ ಏನ್ ಮಾಡ್ಬೇಕಂದ್ರ ಭೂಮಿಯಲ್ಲಿ ಇದು ನೀರು ಕುಡಿತೈತಿ ಇಲ್ಲ ಅನ್ನೋದು ಶಕ್ತಿ ಬೇಕು. ಮೊದಲು ಆ ಭೂಮಿ 8 ಇಂಚ್ ಆರೈತಿ ಅದು ನೀರು ಕುಡಿತೈತಿ ಇಲ್ಲ ಅಂದ್ರೆ ಅದು ನಾವು ಹೆಂಗ ಈ ಶರೀರಕ್ಕೆ ಬಹಳ ಬಿಸಿಲಾಗಿ ಹೋಗಿ ನೀರು ಕುಡಿದ ಅಂದ ಆನಂದ ಆತತ್ತ ಅವಾಗ ಅದಕ್ಕೆ ಎಷ್ಟು ಬೇಕಾಗಿರ್ತೈತಿ ಅಟ್ಟ ನೀರು ಬಿಟ್ಟರೆ ಭೂಮಿ ಫಲವತ್ತತೆ ಇರ್ತೈತಿ. ನೀರು ಐತತ್ತೆ ನೀವು ಅತಿ ಹಸಿದ್ರೆ ಅಂದ್ರೆ ಕೆಟ್ಟ ಬಿಡ್ತೈತಿ. ನಾ ಅತಿ ಊಟ ಮಾಡೀನಿ ಅಂದ್ರೆ ನಮ್ಮ ಹೊಟ್ಟೆ ಹೆಂಗೆ ಗ್ಯಾಸ್ ಹೊಡಿತೈತಿ ಹಂಗೆ ಭೂಮಿಯಲ್ಲಿ ಒಂದು ಅತೀ ಆದಂಥದ್ದು ಆತಂದ್ರೆ ಯಾವುದೊಂದು ಗ್ಯಾಸ್ ಹೊಡಿತೈತಿ ಅದು ಅದು ಆಗಬಾರ್ದು ಅದು ರೈತರಲ್ಲಿ ಅದು ಮನುಷ್ಯನಲ್ಲಿ ಅದು ಗೊತ್ತು ಮಾಡ್ಕೋಬೇಕು. ಭೂಮಿಗೆ ಇದಕ್ಕೆ ಇದೇ ಟೈಮ್ದಾಗ ನೀರು ಬಿಟ್ಟರು ಚಳಿಗಾಲದಾಗ ಹೆಂಗೆ ಬಿಡಬೇಕು ಅವಾಗ ತಿಳ್ಕೊಬೇಕು, ಬೇಸಿಗೆಯಾಗಿ ಯಾವ ಟೈಮ್ಗೆ ಬಿಡಬೇಕು ಅನ್ನೋದು ಅದನ್ನು ತಿಳ್ಕೊಬೇಕು ಮನುಷ್ಯರು. ತಿಳಿದಾಗ ಅದು ಮನುಷ್ಯನಲ್ಲಿ ಅದಕ್ಕೆ ಬೆಳಿಗ್ಗೆ ಊಟಾನಕ್ಕಾಕತಿ. ಅದಕ್ಕಾಗಿ ಭೂಮಿಯಲ್ಲಿ ಇರುವಂಥ ಜೀವಾತ್ಮಗಳು ನೀವು ಎಲ್ಲರ ನೀರು ಐತೆ ಕೃಷಿಯಿಂದ ಅತಿ ಒಟ್ಟು ಒಂದೇ ಕಾವಲಿಗಾಗಲಿ 10 ಹರಿಗಾಸಲಾರು ಒಂದು ಹರಿಗಚ್ಚಿ ಅದು ಮೊಳಕಾಲು ಮಟ್ಟ ಭೂಮಿಯಲ್ಲಿ ನೀರಿಸಿಬಿಟ್ರೆ ಅದು ಏನು ನಾವು ಹಾಕಿದಂಥ ಫಲವತ್ತ ಭೂಮಿ ಆ ಬೆಳಿಗ್ಗೆನು ಕೊಡಂಗಿಲ್ಲ. ಅದು ಅತಿ ಇದು ಆತಂದ್ರೆ ಆ ಭೂಮಿಯಲ್ಲಿ ಏನಾರು ಹಾಕಿರ್ತೀವಿ ಅದೆಲ್ಲ ತೆಳಗ್ ಹೋಗಿಬಿಡ್ತೈತಿ ಭೂಮಿಯಲ್ಲಿ ಅದು ಬಸದ ತೆಳಗ್ ಹೋಗ್ತೈತಿ. ಅದು ಭೂಮಿ ಎಷ್ಟು ಕುಡಿತೈತಿ ಅಟ್ಟ ಕೊಟ್ಟಿವಿ ಅಂದ್ರೆ ಆ ಬೆಳಿಗ್ಗೆ ಹಿತಾಕತಿ

ತಂದರ್ ಸರ್. ನಮ್ಮನ್ನ ನೋಡಿ ಬಹಳ ಮಂದಿ ರೈತರು ತಂದ್ರ. ಅವಾಗ ನಾವು ತಂದ ಕಾಲಕ್ಕೆ ಯಾರು ತಂದಿದ್ದಿಲ್ಲ. ಅವಾಗ ಬಹಳ ಚಲೋ ಇತ್ತು ರೀ ಲೈನ್, ಇದ್ದುತ್ತು ಬಹಳ ಚಲೋ ಇತ್ತು. ಅಂದ್ರೆ 12 ತಾಸು ಸಿಂಗಲ್ ಪೀಸ್ ಕೊಡ್ತಿದ್ರು, 6 ತಾಸು ತ್ರಿಪೇಸ್ ಕೊಡ್ತಿದ್ರು. ಅವಾಗ ಒಂದೇ ಲೈನ್ ಮ್ಯಾಗ 40 ಎಕರೆ ನೀರು ತೋರ್ಸಿವಿ ನಾವು. ಈಗ 3 ತಾಸು ಲೈನ್ ರೀ, ರಾತ್ರಿ ಒಟ್ಟು ಎಲ್ಲ ಸೇರಿ ಭಾಳ ಆದ್ರೆ 7 ತಾಸು ಲೈನ್ ಬರ್ತೈತಿ. ಈಗ ಲೈನ್ ಅಷ್ಟೊಂದು ಸುಮ್ಮ ಕೌಲಿ ನೀರು ಬಂದು ಡಬಲ್ ಲೈನ್ ತಗೊಂಡು ಹಿಂಗೂ ಮಾಡಿ ರೈತರು ಸಹಾಯ ಮಾಡೋರಂತ ರೈತರ ಸಾಮರ್ಥ್ಯ ರಗಡ ಸಾಕಟ್ಟೈತಿ ಸರ್, ರಗಡ ಇದು ಮಾಡ್ತಾರ. ಆಗಿನ್ಕ ಈಗಿನ್ಕ ಬಾಳ ವ್ಯತ್ಯಾಸ ಫರ್ಕ್ ಐತ್ರಿ. ಈಗ 10 ಎಕರೆ ಇತ್ತಂದ್ರ 10 ಎಕರೆ 10 ದಿನಕ್ಕೊಮ್ಮೆ 1 ಎಕರೆಕ್ ನೀರು ಹಾಯ್ಬೇಕಲ್ಲ ಅಂತ ರೈತರಲ್ಲಿ ಅದು ಇದು ಬೇಕ್ರಿ. ಈಗ ಮೇ ಏಪ್ರಿಲ್ದಾಗ ವಾರಕ್ಕೊಮ್ಮೆ ಹಾಸಬೇಕು, ಮತ್ತೆ ನೀವು ತಿಂಗಳಿಗೆ 2 ತಿಂಗಳಿಗೆ ಹಾಸಿ ನಮ್ದು ಇಟ್ಟು ಕಬ್ಬು ಇಳುವರಿ ಬರ್ತೈತೆ ಅಂದ್ರೆ ಸಾಧ್ಯಲ್ಲ. ನೀವು ಮೇ ಮತ್ತು ಏಪ್ರಿಲ್ದಾಗ ಅದನ್ನ 2 ತಿಂಗಳು ನೀವು ರೈತರು ಸರಿಯಾಗಿ ನೀವು ನೋಡ್ಕೊಂಡಾದ್ರೆ ನಿಮ್ಗೆ 60 ಅಲ್ಲ 70 ಟನ್ನು ಸಜ್ಜಕ್ಕೆ ಬೀಳುವಂತ ಶಕ್ತಿ ಭೂಮಿ. ನಂದು ಈಗ ಫಸ್ಟ್ ವರ್ಷ ಒಂದೇ ವರ್ಷ ಬಾಳಿ ತೆಗೆದ ವರ್ಷ 1 ಎಕರೆಗೆ 85 ಟನ್ ತೆಗೆದನು. ಈ ವರ್ಷ 2ನೇ ಕುಳಿ ಅಂದ್ರೂ 75 ಟನ್ ಬಿದ್ದತಿ. ಇದ ಕಬ್ಬಿಂದು ಇಷ್ಟ ಬಹಳ ನೀವು ಮಾಡ್ಕೊಂಡ್ರಿ, ಇದು ಒಳ್ಳೆಯದ. ಈಗ ಕಬ್ಬು ಬೆಳಿತೀರಿ, ಬಹಳಷ್ಟು ಇಳುವರಿಯನ್ನು ಕೂಡ ತಗೊಳ್ತಾ ಇದ್ದೀರಿ. ಮತ್ತೆ ಇದನ್ನ ಕಟಾವು ಮಾಡುವುದು, ಆಮೇಲೆ ಅದನ್ನ ಫ್ಯಾಕ್ಟ್ರಿಗೆ ಸಾಗಿಸೋದು, ಫ್ಯಾಕ್ಟ್ರಿ ಒಳಗೆ ನಿಮ್ಮ ಕಬ್ಬನ್ನು ತಗೊಂಡು ಅದ್ರ ಪೇಮೆಂಟ್ ಮಾಡೋದು, ಇವು ಯಾವ ರೀತಿ ನಡೆದಾವಂತೀರಿ? ಈಗ ಜನವರಿ 1ನೇ ತಾರೀಕು ತಂದ್ರ ಈಗ ನಮ್ಮ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗೋದು ನವೆಂಬರ್ದಾಗ ಸ್ಟಾರ್ಟ್ ಆಗಿದ್ರಿ. ಈ ನವೆಂಬರ್ ನಾವು 5ನೇ ತಾರೀಕು ಆಗಲಿ ಈಗ 1ನೇ ತಾರೀಕು ಸ್ಟಾರ್ಟ್ ಅಂತಂದ್ರೆ ನವೆಂಬರ್ ಮುಗಿತ ಅಂದ್ರೆ ಡಿಸೆಂಬರು ಮತ್ತು ಡಿಸೆಂಬರ್ 15 ಒಂದು ತಿಂಗಳ ಪೇಮೆಂಟ್ ಮಾಡ್ತಾರೆ ಸರ್. ಆ ರೈತರಿಗೆ ಅದು ಒಂದು ವರ್ಷ ಬರುತ್ತೆ. ನಾನು ನಾವು ಹೆಂಗಪ್ಪ ಅಂತ ನಮ್ಮ ಫ್ಯಾಕ್ಟ್ರಿಯವರು ಒಂದು ಭಾಳ ಸಹಾಯ ಮಾಡ್ತಾರೆ ಕಬ್ಬಿನ ಮ್ಯಾಗ ರೀ. ಇವಾಗ ಡೀಸೆಲ್ ಕೊಡ್ತಾರೆ, ಟ್ರ್ಯಾಕ್ಟರ್ಗೆ ಟೈರ್ ಕೊಡ್ತಾರೆ, ಮತ್ತು ಆದಂಥ ಅಡ್ವಾನ್ಸ್ ಕೊಡ್ತಾರೆ. ನಮ್ಮ ನಂದಿ ಫ್ಯಾಕ್ಟ್ರಿ ಒಳಗೆ ಅಡ್ವಾನ್ಸು ಕೊಡ್ತಾರೆ ರೈತರಿಗೆ. ಇದು ರಂಗ್ಲ ಅವ್ರಿಗೆ ಎಷ್ಟು ಸಾಧ್ಯ ಐತಿ, ನೀವು ತಿಂಗಳದಾಗ ಈಗ ಸ್ವಲ್ಪ ತೊಂದರೆ ಮಾಡಕ ಇದು ಅದು ದೊಡ್ಡ ಈಗ ಮಿಲ್ ದೊಡ್ಡ ಹೋಗೋಣ, ರೈತರಿಗೆ ಸಾಕಷ್ಟು ಇಳುವರಿ ಬರಕತ್ತಾನ, ಅವ್ರಿಗೆ ಒಂದು ತೊಂದರೆ ಆಕೈತಿ. ಫ್ಯಾಕ್ಟ್ರಿ ಅವ್ರಿಗೆ ಅನಾಕ ರೆಡಿ ಇಲ್ರಿ. ನಾವು ಮೊದಲ ಸ್ವಲ್ಪ ಇತ್ತು, ಸ್ವಲ್ಪನಾಗ ಬಜೆಟ್ನಾಗ ಇದು ಆಕಿತ್ತು. ಈಗ ಭಾಳ ದೊಡ್ಡದಾಗೈತಿ, ಭಯಂಕರ. ಎಲ್ಲ ರೈತರಿಗೆ ಈಗ ಒಂದು ಬಿಲ್ ಮಾಡ್ಬೇಕಾದ್ರೆ 1 ಕೋಟಿ ಹಾಕೋತೀವಿ ತಿಂಗಳಿಗೆ. ಅದು ಫ್ಯಾಕ್ಟ್ರಿ ಸಂಸ್ಥಕ್ಕೂ ವಜ್ಜಿ ನಡೀತೈತ್ರಿ. ಹಿಂಗಾಗಿ ಚಲೋ ಐತ್ರಿ ಕಬ್ಬಿಂದ. ಕಬ್ಬು ಅಂದ್ರೆ ಏನ್ರಿ, ಇದು ರಾಜಾನ್ ಬೆಳೀರಿ. ಇದು ಈ ಒಂದು ನುಕ್ಸಾನ ಆಗ್ತಿ ಅನ್ನಂಗಿಲ್ಲ, ಹಾಳಾತ ಅನ್ನೋದಿಲ್ಲ. ಈ ಕಬ್ಬಿನಂತ ರೈತರಿಗೆ ಭಾಳ ಭಾಳ ಬೆಲೆ ಐತಿ ಇದಕ್ಕೆ. ಅದಕ್ಕಾಗಿ ಭಾಳ ಅನುಮತಿ ಐತಿ. ಎಲ್ಲ ಫ್ಯಾಕ್ಟ್ರಿಗಳದು ಇಡೀ ನಮ್ಮ ಜಿಲ್ಲೆದಾಗ ಎಷ್ಟು ಫ್ಯಾಕ್ಟ್ರಿ ಅದು ಎಲ್ಲರಿಗೆ ರೈತರಿಗೆ ಭಾಳ ಸುಖ ಆಗೈತ್ರಿ. ಈಗ ನೋಡ್ರಿ, ಕಟಾವು ಮಾಡುವಂತಹ ಒಂದು ಸಂದರ್ಭದೊಳಗೆ ತಡ ಆಯ್ತಪ್ಪ ಅಂತಂದ್ರೆ ಮತ್ತೆ ಈ ಬೆಳೆ ಏನಾಗ್ತದಪ್ಪ ಅಂತಂದ್ರೆ ಅದರೊಳಗೆ ಸಕ್ಕರೆ ಅಂಶ ಕಡಿಮೆ ಆಗುವಂತಹದ್ದು, ಟೈಮ್ ಹೋದಂಗೆಲ್ಲ ಸಮಸ್ಯೆ ಆಗ್ತದೆ. ನಿಮಗೆ ಯಾವ ರೀತಿ ಅದ ಈ ಕಟಾವು ಮಾಡಬೇಕು ಅನ್ನುವಂಥ ಹಂತದೊಳಗೆ ನೀವು ಸರಳವಾಗಿ ಕಟಾವು ಆಗ್ತದ, ಅದನ್ನು ನಾವು ಸಾಗಿಸೋದಕ್ಕೂ ತೊಂದರೆ ಇಲ್ಲ ಅನ್ನುವಂಥದ್ದು ಸನ್ನಿವೇಶ ಅದ ಅಂತೀರಿ? ಆಯ್ತು ಸರ್. ಈಗ ನೀವು ನವೆಂಬರ್ ನಾಟಿ ಮಾಡಿ ನವೆಂಬರ್ದಾಗ ಡಿಸೆಂಬರ್ದಾಗ ಆರ್ಡರ್ ಕೊಡ್ತಾರೆ. ಈಗ ಫ್ಯಾಕ್ಟ್ರಿ ಜಾಸ್ತಿ ಆದ ಟೈಮ್ಗೆ ಈಗ ನನಗೆ ನಿನಗೆ ಅಡ್ವಾನ್ಸ್ ಚೆಕ್ ಕೊಟ್ಟು ಈಗ ಕಬ್ಬು ಸಾಗಿಸ್ಕೊಳಕತ್ತಾರ. ಇವತ್ತ ನಮ್ದು ಕಬ್ಬು ಸ್ಟಾರ್ಟ್ ಐತಿ, ಈಗ ಬೇರೆ ಫ್ಯಾಕ್ಟ್ರಿ ಅವ್ರು ಬಂದ ಇಲ್ಲ ನಿಮಗೆ ನಿಮ್ಗೆ ಅಡ್ವಾನ್ಸ್ ಚೆಕ್ ಕೊಡ್ತೀವಿ ನಮ್ಮಲ್ಲಿ ಕಳಿಸ್ರಿ ಅಂದ್ರೆ ಕಬ್ಬಿಗೆ ಭಾಳ ಈ ಫ್ಯಾಕ್ಟ್ರಿ ಎಂದ ಇಂಡಸ್ಟ್ರಿ ಏರಿಯಾ ಹೆಚ್ಚಾತು, ಅಂದಿಂದ ಕಬ್ಬಿಗೆ ಭಾಳ ಕಿಮ್ಮತ್ ಬಂದೈತ್ರಿ. ಭಾಳ ರೈತರಿಗೆ ಇದ್ ಸುಖ ಐತ್ರಿ ಇದರಿಂದ. ಕಟಾವು ಮಾಡೋದು ಯಾರು, ನೀವೇ ಮಾಡಿಸ್ತಿರೋ ಅಥವಾ? ಇಲ್ಲ ರೀ ಸರ್, ಎಲ್ಲ ಫ್ಯಾಕ್ಟ್ರಿ ಅವ್ರದ ರೀ. ಲೇಬರ್ ಖರ್ಚುನು ಅವ್ರದ್ದು ಐತಿ, ಲೋಡಿಂಗ್ ಖರ್ಚುನು ಅವರೇ ಕೊಡ್ತಾರ. ಅವ್ರು ಕೊಟ್ಟು ಈಗ 2700 ರೂಪಾಯಿ ಫಸ್ಟ್ ಪೇಮೆಂಟ್ ಮಾಡ್ಯಾರ ಎಲ್ಲ ಫ್ಯಾಕ್ಟ್ರಿ ಅವ್ರು. 2700 ರೂಪಾಯಿ ಇವತ್ತು ಎಲ್ಲ ಫ್ಯಾಕ್ಟ್ರಿ ಅವರು. ಅವ್ರು ಕಟಾವು ಬಿಲ್ಲು ಮತ್ತು ಹೋಗುದು ಅವ್ರದೇ ಜವಾಬ್ದಾರಿ ಇದೆ. ಕಬ್ಬು ಬೆಳೆದ್ರಿ, ಸಾಕಷ್ಟು ಅನುಭವ ಹೇಳಿದ್ರಿ, ಮತ್ತೆ ಬೇರೆ ಯಾವ ಬೆಳೆ ಬೆಳೀತಾ ಇದ್ದೀರಿ ನೀವು? ನಾನು ಸರ್ ನನ್ನ ಇದು ಆದ್ಬೇಕು ಮೊದಲ ಬೇರೆ ಉಳ್ಳಾಗಡ್ಡಿ ಬೆಳಿತೀವಿ, ಮೆಣಸಿನ್ಕಾಯಿ ಬೆಳೆದಿದ್ನಿ, ಆದ್ರೂ ಯಾವುದೂ ಇದು ಆಗಲಿಲ್ಲ. ಬಾಳಿ ಬೆಳೆದಿನಿ ಸರ್. ಮತ್ತೆ ಬಾಳಿ ಹೆಂಗೆ ಬೆಳೆದ್ರಂದ್ರೆ ಸರ್, ಆಗಸ್ಟ್ನ್ಯಾಗ ನಾಟಿ ಮಾಡ್ಬೇಕಂತ ಹೇಳಿದರು. ಆಯ್ತಂತೇಳಿ ಆಗಸ್ಟ್ನ್ಯಾಗ ನಾಟಿ ಮಾಡಿದ್ರು ಅಂತೇಳಿ ಮೊದಲು ಅದಕ್ಕೆ ಜಮಿ ಹಾಕಿದ್ನೆ. ಜಮಿ ಹಾಕಿದ್ನಿ, ಒಬ್ಬ ರೈತರಂದ್ರು ಇದನ್ನು ಪೌಡರ್ ಮಾಡಿ ಇಲ್ಲೇ ಹೋಗಿರಿ, ಜಮಿ ಒಟ್ಟು ಏನು ಮಾಡಬೇಡ ಅಂತ ಹೇಳಿದ್ರು. ಆಯ್ತಂತೇಳಿ ಅವ್ರ ಮುಖಾಂತರ ನಾ ಬಿಟ್ನಿ. ಬಿಟ್ಟ ಕೆಸಿಂದ ಅದ ಜಮಿ ಹಾಕಿದ ಹುಲ್ಲು ಮತ್ತು ಅದ್ರ ಕಾಳು ಅಲ್ಲೇ ಬೆಳೆದ ಕೆಸಿಂದ ಆಗಸ್ಟ್ ಅನ್ನಕ ಏನಾಯ್ತು ಸರ್ ಅಂದ್ರೆ, ಆಗಸ್ಟ್ ಅನ್ನಕ ಹೊಳಿ ಜಮಿ ಬತ್ತರಿ ಅದು ಭೂಮಿ ಇಲ್ಲ. ಮಂದಿ ಅಂದ್ರು ಸಾವುಕಾರ ಇದನ್ನ ಯಾಕೆ ಇದನ್ನ ಹೊಳಿ ಜಮಿ ಬಿಟ್ಟಾನು, ಇದನ್ನೇನು ರಾಶಿ ಮಾಡ್ತಾನೆ, ಆಗಸ್ಟ್ನಾಗ ಯಾರು ರಾಶಿ ಮಾಡ್ತಿರ್ತಾರೇನ್ರಿ, ನಾ ಇದನ್ನ ರೂಟರ್ ಹೊಡೆದು ಬಾಳಿ ಏನರ ಇದಕ್ಕೆ ಇದಕ್ಕೆ ಏನರ ತೋರಿಸ್ಬೇಕಂತ ಹೇಳಿ ಸುಮ್ಮನೆ ಶೀತ್ನಿ ಅದು ಮಂದಿಗೆ ಅರ್ಧ ಮುರ್ದ ಹಿಂಗೆ ಶೀತ್ನಿ ತೊಗೊಂಡ್ ಹರ್ಕೊಂಡು ತಿನ್ನಾಕತ್ತಿದ್ರೆ ಮುಂದೆ ಅದನ್ನ ನಂದು ಆಗಸ್ಟ್ನಾಗ ಬರು ಬಿತ್ತು. ಬರು ಬಿದ್ದ ತಕ್ಷಣ ಜಮಿ ನೋಡಿನಿ, 3 ಫೂಟ್ 4 ಫೂಟ್ ತನಕ ಬಂದಿತ್ತು ಅದು ಜಮಿ. ಅವಾಗ ನಾ ಅದನ್ನ ಏನು ಮಾಡೀನಿ, ರೂಟರ್ದಿಂದ ಅದನ್ನು ಸಣ್ಣ ಮಾಡಿ ಅದನ್ನು ಅಲ್ಲೇ ಭೂಮಿಯಲ್ಲಿ ಮುನುಗಿಸಿ ಬಾಳಿ ಹೆಚ್ಚಿನ ಸರ್ ನಾ ಅದ ಬೆಳೆದ ಭಾಳ ಬೆಳೆ ಬತ್ತರಿ. ಅವಾಗ ಗಿಡದಿಂದ ಗಿಡಕ್ಕೆ 6 ಸಾಲಿಂದ ಸಾಲಿಗೆ 7 ಫೂಟ್ ಅಂತರ ಮಾಡಿ ಬೆಳೆನ ನಾಟಿ ಮಾಡೀನಿ. ಅದರೊಳಗೆ ಉಳ್ಳಾಗಡ್ಡಿ ಒಗೆದ್ರೆ ಅದೇ ಡ್ರಿಪ್ಪಿನ ಮ್ಯಾಗ ಉಳ್ಳಾಗಡ್ಡಿ ರೆಡಿ ಆಗ್ತದೆ. ಅದು ನಾವೇನು ನೀರು ಬಿಟ್ಟಿಲ್ಲ, ಅದಕ್ಕೇನಿಲ್ಲ, ಡ್ರಿಪ್ಪಿನ ಮ್ಯಾಗ ನೀರು ಅದನ್ನ ಏನು ಇದು ಮಾಡೀನಿ, ಚಲೋ ಆತ್ರಿ ಹೆಂಗೆ. ಅದರೊಳಗೆ 3 ಲಕ್ಷ ರೂಪಾಯಿ ಉಳ್ಳಾಗಡ್ಡಿ ಬೆಳೆ ಬತ್ತರಿ, 4,000 ರೂಪಾಯಿ ದಾರ್ನಿ ಬತ್ತವಾಗ. ಅದು ಏನು ಖರ್ಚು ಮಾಡೀನಿ, ಎಲ್ಲ ಬೆಳಿಗ್ಗೆ ಅಗೀದ್ ಹಿಡ್ಕೊಂಡು ಗೊಬ್ಬರ ಹಿಡ್ಕೊಂಡು ಡ್ರಿಪ್ ಹಿಡ್ಕೊಂಡು ಆ ಉಳ್ಳಾಗಡ್ಡಿ ಇದ್ರಾಗ ಅದನ್ನ ಅದನ್ನ ಇದು ಮಾಡ್ಕೊಂಡಿ. ಅದನ್ನ ಮಾಡ್ಕೊಂಡ ಬೆಳಕ ಮುಂದೆ ನಾ ಹಂಗ ಬೆಳೆಸ್ಕೊತ ಹೋಗಿ ಆಮ್ಯಾಗ ನಮ್ಮ ಬೆಂಗಳೂರಾಗ ಒಂದು ಸಿಟಿ ಕಾಂಪ್ಲೆಕ್ಸ್ ಅಂತೇಳಿ ಒಂದು ಗೊಬ್ಬರ ಹೇಳಿದ್ರು ಒಬ್ಬ ರೈತರು, ಇಲ್ಲ ಅದನ್ನ ಸಿಟಿ ಕಾಂಪ್ಲೆಕ್ಸ್ ಹತ್ತಕ್ಕಿಸಿಂದ ಅದನ್ನು ನೀವು ತೊಂಬರ್ರಿ, ಅದು ಭಾಳ ಒಳ್ಳೇದೈತಿ ಅದನ್ನು ಹಾಕ್ರಿಂದ್ರು. ಅವಾಗ ನಾರಾಯಣ ಸರ್ಕಾರ ಗಡದಾಣ ಅಂತ ಹೇಳಿಸಿಂದ ಅವರು ನಾನು ಕೂಡಿ ಅವ್ರಿಗೆ 8 ಟನ್ನು ನನಗೆ 8 ಟನ್ ಕೆಸಿಂದ ಆರ್ಡರ್ ಮಾಡಿದ್ವಿ. ಅಲ್ಲಿ 750 ರೂಪಾಯಿಗೆ 50 ಕೆಜಿ ಗೊಬ್ಬರ ರೀ ಅದು ಅದನ್ನ ತಂದು ಹಾಕಿದ್ವಿ. ಅದು ಇವತ್ತಿನ ದಿವಸದಲ್ಲಿ ಅದು ಹೇಳ್ಬೇಕಂದ್ರೆ 15 ಫೂಟ್ ಹೈಟ್ ನಮ್ಮದು ಬತ್ತು, ಒಂದು ಗಡ 50 ರಿಂದ 60 ಕೆಜಿ ಪ್ರತಿ ಗಿಡಕ್ಕೆ ಆತು, ಎಕರೆಗೆ 40 ಟನ್ ಬೆಳೆದಿನಿ ಸರ್. ಅದ್ರೊಳಗೆ 40 ಟನ್ ಬೆಳೆದಿದ್ದು ಅದನ್ನೆಲ್ಲ ನೋಡಿ ಕಿಸಿಂದ ನಮ್ಮ ರೈತರು ಇಂಥ ಅರ್ಧಾರತ್ತಿ ಕಿಸಿಂದ ಕಂಪ್ನಿಯವರು ಬಂದು ನಮ್ಮನ್ನೆಲ್ಲ ಇದು ಮಾಡ್ಕೊಂಡು ಹೊಳೆ ಬಾಂಬೆ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮನ್ನೆಲ್ಲ ಟ್ರೈನಿಂಗ್ ಕೊಟ್ಟು ಭಾಳ ಒಳ್ಳೆಯದಿಂದ ನಾವು ಈ ಥರ ಬೆಳೆದೀವಿ ಭೂಮಿಯಲ್ಲಿ. ಆ ಒಟ್ಟು ಬೆಳೆ ಲಾಸ್ಟಕ್ಕೆ ತೆಗೆದ್ರು ಬಾಳಿದೆಲ್ಲ ಪೌಡರ್ ಮಾಡಿ ಅಲ್ಲೇ ಒಗೆದು ಅಲ್ಲೇ ಮುಚ್ಚಿ ಕಬ್ಬು ಹಚ್ಚಿನ್ರಿ ನಾವು ಭೂಮಿ ಅದನ್ನು ಸುಟ್ಟಿಲ್ಲ. ನಾವು ಅದನ್ನೆಲ್ಲ ಪೌಡರ್ ಮಾಡಿಸಿ ಅಲ್ಲೇ ಭೂಮಿಯಲ್ಲೇ ರೆಡಿ ಮಾಡಿಸೀನಿ. ಅದು ಇವತ್ತು 1 ಎಕರೆಗೆ 80 ಟನ್ ಅದು ಬಾಳಿ ತೆಗೆದೊಳಗೆ ಕಬ್ಬು ಬೆಳೆದನ್ ಸರ್. ಅದಕ್ಕಾಗ ಭೂಮಿಯಲ್ಲಿ ಸುಡುವಂಥ ಅದು ಏನು ಇದೆ ಅದನ್ನು ಎಂದೂ ಸುಡಬಾರ್ದು, ಬಾಳಿನೂ ಸುಡಬಾರ್ದು, ಕಬ್ಬು ಸುಡಬಾರ್ದು. ತಾವು ವಿಶೇಷವಾಗಿ ಭಾಳ ಕಾಳಜಿ ತೊಗೊಳ್ತಾ ಇದ್ದೀರಿ ಕಬ್ಬನ್ನ, ಏನು ರೌದಿ ಇರ್ತದ, ರೌದಿ ಸುಡಬಾರ್ದು ಅಥವಾ ಏನು ಹೊಲದೊಳಗೆ ಬೆಂಕಿ ಅನ್ನುವಂಥದ್ದನ್ನು ನಾವು ತರಲೇಬಾರ್ದು, ಅದು ಯಾವುದೇ ಬೆಳೆ ಇದ್ರೂ ಸಹಿತ ಅದರ ಶೇಷ ವಸ್ತುಗಳೇನಿರ್ತಾವ ಅವುಗಳನ್ನು ನಾವು ಮತ್ತೆ ಭೂಮಿಗೆ ಸೇರಿಸಿ ಅದನ್ನು ಉಪಯೋಗ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕು ಅಂಥೇಳಿ. ಯಾವ ಸಮಯದೊಳಗೆ ನಿಮಗೆ ಇದು ಜ್ಞಾನ ಬಂತು, ಹೌದಪ್ಪ ನಮ್ಮ ಹೊಲದೊಳಗೆ ಯಾವುದೇ ಕಾರಣಕ್ಕೂ ನಾವು ಸುಡಬಾರ್ದು, ಅದು ಏನೇ ಇರಲಿ ಒಟ್ಟು ಸುಡಬಾರ್ದು. ಬಹಳಷ್ಟು ನಾವು ನೋಡ್ತಾ ಇದ್ದೀವಿ ಕಬ್ಬಿನ ಹೊಲದೊಳಗೆ ರೈತರು ಸುಡುವಂಥದ್ದನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಇಂಥ ಒಂದು ಜ್ಞಾನ ನಿಮಗೆ ಹೆಂಗೆ ಯಾರು ಕಲಿಸಿದ್ರೆ ನಿಮಗೆ ಹೌದಪ್ಪ ಸುಡಬಾರ್ದು ನಾವು ಸುಟ್ರೆ ನಮಗೆ ನಮ್ಮನ್ನ ನಾವೇ ಬೆಂಕಿ ಹಚ್ಕೊಂಡಾಗ ಆಗ್ತದೆ ಅನ್ನುವಂಥ ಮಾತು ಏನದಲ್ಲ, ಇದು ಹೆಂಗೆ ನಿಮಗೆ ಜ್ಞಾನ ಬಂತು, ಇದು ಯಾವಾಗಿಂದ ನೀವು ಈ ಜ್ಞಾನವನ್ನು ನಿಮ್ಮ ಎಲ್ಲ ಉಳಿದವರಿಗೆಲ್ಲ ಹೇಳ್ತಾ ಇದ್ದೀರಿ? ಇದನ್ನ ನಮ್ಮ ನಂದಿ ಶುಗರ್ ಫ್ಯಾಕ್ಟ್ರಿ ಒಳಗೆ ಕೃಷಿ ಇದು ನಮ್ಮ ಇದರೊಳಗೆ ಕರೆಸ್ತಾರೆ, ಎಲ್ಲ ವಿಜ್ಞಾನಿಗಳನ್ನು ಕರೆಸ್ತಾರೆ. ಅವ್ರು ಹೇಳ್ತಾರೆ ರೈತರಿಗೆ, ಒಬ್ಬ ರೈತರು ಸುಡ್ತಾರೆ, ಒಬ್ಬರು ರೈತರು ಇದನ್ನ ಫಲವತ್ತತೆ ಮಾಡ್ಕೋತಾರತ್ತೆ. ಅವ್ರ ಸತ್ಯ ನನಗೆ ಕಾಣುತ್ತೆ ಇದನ್ನ, ಇದನ್ನೊಮ್ಮೆ ಮಾಡಿ ತೋರಿಸಿದ್ರೆ ಇದು ಇದು ಅನ್ನಿಸ್ತೈತಿ ಕೆಸಿಂದ ನಾ ವಿಜ್ಞಾನಿಗಳಿಂದ ತೋರ್ಕೊಂಡ್ ಕೆಸಿಂದ ನಾ ಇದನ್ನೇ ಮಾಡ್ಕೊತ ಹೊಂಟೀನಿ. ಈಗ 20 ವರ್ಷ ಆತ ನಮ್ಮಲ್ಲಿ ಒಂದು ದಿನ ನಾ ಭೂಮಿ ಸುಟ್ಟಿಲ್ಲ, ಅದಷ್ಟು ಚಲೋ ಆಗೈತಿ ಅತ್ತ ಕೆಸಿಂದ 2 ಮಾತನ್ನ ರೈತರಿಗೆ ಹೇಳಕ್ ನಾ ಬಯಸ್ತೇನೆ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಫೋನ್ ನಂಬರ್ ಅನ್ನು ಕೊಡ್ತೀರಾ ಅವರಿಗೆ? 9945939490. ಆತ್ಮೀಯರೇ, ಹಣವಂತರಾಯ ಸಿದ್ದರೆಡ್ಡಿ ಅವರು ಏನು ನಂಬರ್ ಅನ್ನ ಹೇಳಿದ್ದಾರೆ ತಮ್ಮದು, ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9945939450 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಅವರಿಂದ ವಿಚಾರಗಳನ್ನ ತಿಳ್ಕೊಳ್ಬಹುದು. ಒಳ್ಳೇದು ಹಣಮಂತರಾಯ ಸಿದ್ದರೆಡ್ಡಿ ಅವರ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ಯಾವ ರೀತಿ ತಾವು ಕಬ್ಬಿನ ಕೃಷಿ ಒಳಗೆ ಪ್ರಗತಿಯನ್ನ ಸಾಧಿಸಿರಿ, ಅದರ ಜೊತೆಗೆ ಮಣ್ಣಿನ ಆರೋಗ್ಯ ಇರಬಹುದು, ನೀರು ಬಳಸುವಂತಹ ಒಂದು ಕಾರ್ಯ ಇರಬಹುದು, ನಮ್ಮ ರೈತರು ಎಷ್ಟು ಕಾಳಜಿ ವಹಿಸಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಾವು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.